ಹಾವು ಕಚ್ಚಿದರೆ ಸಮಯ ನಷ್ಟ ಮಾಡದೆ ಆಸ್ಪತ್ರೆಗೆ ಹೋಗಿ, ಪ್ರಾಣ ಉಳಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಮತ್ತು ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ಇಂದ ಜನಹಿತಕ್ಕಾಗಿ ನೀಡಿದ ಸಂದೇಶ. ವೆಹಿಕಲ್ ಸರ್ವಿಸ್ ಮಾಡಿಸಿಲ್ಲ, ಎಮಿಷನ್ ಟೆಸ್ಟ್ ಇಲ್ಲ, ಎಷ್ಟೊಂದು ಹೊಗೆ ಬರ್ತಾ ಇದೆ ನೋಡಿ ನಿಮ್ ವಾಹನ. ಈ ರೀತಿ ಹೊಗೆ ಉಗುಳು ना खर्च ना देरी, लोक अदालत देगी राहत गहरी, एक ही दिन में मामला हल करवाए, कोर्ट की भाग दौड़ से बचाए, सुलभ समाधान, सहज प्रक्रिया, घर वापस सुख से जाएं, न्याय में ना हो कोई बाधा, 1500 पर सहायता पाएं, लोक अदालत त्वरित निष्पक्ष और सुलभ न्याय. री ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%. ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 90% ಮತ್ತು ಜಹೀರಾಬಾದ್ ತಾಲೂಕೊಳಗ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಒಂದೆರಡು ಕಡೆ ಸಾಧಾರಣ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ. ಈಗ ಕೇಳೋಣ ರೂಪಕ ಸಜ್ಜೆ, ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಸಜ್ಜಿ ಕ್ಷೇತ್ರ ಸೋಕ ಜಲ್ದಿ ಹೋಗಾಮು. ಆಯ್ತಣ್ಣ, ಬಂದೆ ಎತ್ತ ಬಿಡಾಕತ್ತೀನಿ. ಏ ಶಾಂತಿ, ನಿನ್ ತಯಾರಿ ಆಯ್ತಿಲ್ಲ, ಹೊರಗ್ ಬಾಯಿನ. ಅಯ್ಯಯ್ಯಯ್ಯ, ಹಿಂಗೆ ಗೊಡದಾಕತ್ತಿದಿ, ಬುತ್ತಿ ಕಟ್ಕೊಂಡನ ಬಂದಿ ನಡಿ. ಅಂದಂಗ ಹಿರಿಯ, ಆ ಭರಮಣ್ಣ ಬರ್ತೀನಿ ಅಂದಿದ್ಮೇಲೆ ಬಂದ ಇಲ್ಲ? ಎಲ್ಲರೂ ಬಂದ್ರ ನಡಿಯ, ಬಾಗಿಲ್ ಹಾಕಿನ. ಭೀಮಾ, ಈ ಕಂಬಳಿ ತಗೊಂಡು ಹೋಗಿ ಬಂದಾಗ ಹಾಕಪ್ಪ. ಆಯ್ತಕ್ಕ. ಆ ಮ್ಯಾಲಿನ ಮನೆ ಸರಸ್ವತಿ ಬಂದಾಳ ನೋಡು. ಅದ ಸರಸ್ವತಕ್ಕಾಗ ಇವತ್ತು ಸಂಘದಾಗ ಮೀಟಿಂಗ್ ಐತಂತೆ, ಅದಕ್ಕ ಹೋಗ್ಯಾಳ. ಏ ಶಾಂತಿ, ಇನ್ನೊಂದ್ ಜರ ಮುಂದ್ಕತ ಕುಂದ್ರು. ಯಾಕ? ಯಾಕಂದ್ರ ಬಂಡಿ ಹಾರ್ಗೊಳಕತ್ತ. ಯಾಕ? ನಾ ಆಟೊಂದು ಪಿಂಡ್ ಅದಿನ. ಆಟೊಂದು ಪಿಂಡಿಲ್ ಬಿಡು, ಸಣ್ಣದೊಂದು ಆನೆ ಆನೆ ಮರಿ ಇದ್ದಂಗಿ. ಯಾಕೋ ಶಂಕರಣ್ಣ, ನಮ್ಮ ಅಕ್ಕಗ ಹಿಂಗ್ಯಾಕನ್ನಾಗತ್ತಿ ಯೋಪ, ನಮ್ಮ ಅಕ್ಕ ಮನ್ಯಾಗ ತಿರುಗಾಡಿದ್ರ ನೆಲಕ್ ಹಾಕಿದ ಪರ್ಚ್ ಇರ್ತಾವಲ್ಲ ಎಲ್ಲ ಪುಡು ಪುಡು ಪುಡು ಪುಡು ಅಂತೇಳಿ ಮುರ್ಕೊಂಡ್ ಹೋಗ್ತಾವ. ಅದಕ್ಕ ಹೇಳ್ಬೇಕಲ್ಲ ಹಿರಿಯ, ನಿಮ್ ಮನೆಗ್ ಪರಿಸಿನ ಹಾಸಿಲ್ಲ ಭೀಮಾ? ಯಾಕೋ ಗಾಳಿ ನನ್ನ ಕಡಿನ ಬೀಸ್ಲಿಕ್ಕೆ ಹತ್ತಿದಂಗ ಕಾಣ್ತದ. ಹೌದು ನಡೀರಪ್ಪ, ಏನ್ ಬಂಡಿ ಬಿಡಮಿ. ಚಂದ್ರಣ್ಣ, ಕಾರ್ಯಕ್ರಮ ಶುರು ಆದಂಗ್ ಕಾಣ್ತದ ಲೋಪ. ಹೌದ್ ನೋಡು ಭೀಮಣ್ಣ, ಏಟ್ ಜಲ್ದಿ ಬರ್ಬೇಕಂದ್ರು ಆಗ್ಲಿಲ್ಲ ನೋಡು, ಶುರು ಆಗೇ ಬಿಟ್ಟದ. ಕುಂದ್ರಿ ಕುಂದ್ರಿ, ಇಲ್ಲೇ ಕುಂದ್ರಂಬರಿ. ರೈತ ಬಾಂಧವರೇ, ರೈತ ಮಹಿಳೆಯರೇ, ಸಜ್ಜೆಯನ್ನ ಉತ್ತಮ ಬೆಳೆಯನ್ನಾಗಿ ಬೆಳಿಬೇಕಾದ್ರ, ಇಳುವರಿ ಹೆಚ್ಚಿಗೆ ಪಡಿಬೇಕಾದ್ರ ಹವಾಮಾನ, ಭೂಮಿ ತಯಾರಿ, ಯಾವ ಕಾಲದಾಗ ಬೆಳಿಬೇಕು, ತಳಿಗಳ ಆಯ್ಕೆ, ಬೀಜೋಪಚಾರ, ಈ ಎಲ್ಲಾ ವಿಷಯಗಳನ್ನ ಚಾಚು ತಪ್ಪದೆ ಇಲ್ಲಿ ತನಕ ನಾ ಹೇಳದಂಗ ಇಂಥ ಒಂದು ತಂತ್ರಜ್ಞಾನವನ್ನ ಅನುಸರಿಸಿ ಬೆಳೆದದ್ದೇ ಆದ್ರ ಸಜ್ಜಿಯೊಳಗ ಉತ್ತಮ ಇಳುವರಿ ಪಡೆಯುವೊಳಗ ಯಾವ ಸಂದೇಹನೂ ಇಲ್ಲ. ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಶಂಕರನೋಯ್, ಇನ್ನೊಂದು ವಿಷಯ ಇಲ್ಲಿ ಬಂದ್ರು ಉಪಯೋಗ ಆಗಲಿಲ್ಲ ನೋಡು. ಏನ್ ಮಾಡ್ಬೇಕು ಎಲ್ಲರೂ ಹೊಂಟೆ ಬಿಟ್ಟು. ನಾನು ತಮಗ ಸಾಹೇಬರು ಹೊಂಟೆ ಬಿಟ್ರು, ಅವ್ರಿಗೆ ಜರ ಚಜ್ಜಿ ಬಗ್ಗೆ ಕೇಳಿಬಿಡ್ರಿ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ನಮಸ್ಕಾರ ನಮಸ್ಕಾರ ಸಾಹೇಬ್ರ, ನಾವೆಲ್ಲರೂ ಬರದ್ರಾಗ ಕ್ಷೇತ್ರೋತ್ಸವ ಕಾರ್ಯಕ್ರಮ ಮುಗ್ದು ಹೋಯ್ತ್ರಿ, ನಮ್ಗ ಚಜ್ಜಿ ಬಗ್ಗೆ ತಿಳ್ಕೊಳದ್ರಿ, ಅದಕ್ಕಂತ ಬಂದಿವ್ರಿ, ಜರ ತಿಳಿಸ್ಕೊಟ್ರ ಬೇಷ್ ಆಗಕಿಲ್ರ. ಯಾಕಾಗವಲ್ತು ತಿಳಿಸಿ ಹೇಳ್ತೀನಂತ, ಆ ಕಟ್ಟಿ ಮೇಲೆ ಕುಂಡ್ರು ನಡ್ರಿ. ಚಜ್ಜಿ ಚಲೋತ್ನಾಗ ಬೆಳಿಬೇಕಂದ್ರ ಯಾವ ಕಾಲದಾಗ ಬಿತ್ಬೇಕಂತೀರಿ? ನೋಡವ, ಮುಂಗಾರಿ ಬೆಳಿ ತಗೋಬೇಕು ಅಂತಂದ್ರ ಜೂನ್ ಮೊದಲೇ ವಾರದಿಂದ ಜುಲೈ ಎರಡನೇ ವಾರ ತನಕನು ಬಿತ್ತನೆ ಮಾಡಬಹುದು. ಆದ್ರೆ ಏನ್ರಿ ಸಾಹೇಬ್ರ, ಆದ್ರ ಎಷ್ಟು ಜಲ್ದಿ ಬಿತ್ತಿರೋ ಅಷ್ಟು ಒಳ್ಳೇದು ನೋಡ್ರಿ. ಅಂದ್ರ ಬ್ಯಾಸ್ಗೆಗ್ನು ಬೆಳಿಬೋದಲ್ಲೇನ್ರಿ? ಬ್ಯಾಸಿಯಾಗಿ ಬೆಳವರು ಜನವರಿ ತಿಂಗಳದಾಗ ಬಿತ್ತಬೇಕಾಗ್ತದೆ. ಸಜ್ಜಿ ಬೆಳಿಬೇಕು ಅಂತಂದ್ರ ಮುಖ್ಯವಾಗಿ ಹೊಲ ಗಳೆ ಹೊಡೆದು ಚಲೋತ್ನಾಗಿ ಭೂಮಿ ತಯಾರಿ ಮಾಡಬೇಕಾಗ್ತದ. ಸಜ್ಜಿ ಬೆಳಿಲಕ್ಕ ಭೂಮಿ ಹ್ಯಾಂಗಿದ್ರು ನಡೀತದೇಳ್ರಿಪ? ಇಲ್ಲೇ ಇಲ್ಲೇ ತಪ್ಪತ್ತೀರಿ ನೋಡ್ರಿ ನೀವು. ಸಜ್ಜಿ ಕಾಳ ಬಹಳ ಸಣ್ಣ ಇರ್ತಾವ, ಹೌದಿಲ್ಲ? ಇದೇನ್ರಿ ಸಾಹೇಬ್ರ, ಸಜ್ಜೆ ನೋಡಿಲ್ಲನ್ರಿ ನಾವು? ಹೊಲ ತಯಾರ ಇರ್ಲಿಲ್ಲ ಅಂತಂದ್ರ ಏನಾಗ್ಬೋದಂತ್ರಿ? ಹೊಲ ಹೆಂಟ್ ಹೆಂಟ್ ಇತ್ತು ಅಂತಂದ್ರ ಬೀಜ ಮಣ್ಣಿನ ಜೋಡಿ ಸರಿಯಾದ ಸಂಪರ್ಕಕ್ಕೆ ಬರೋದಿಲ್ಲ, ಮೊಳಕೆ ಸರಿಯಾಗಿ ಬರಂಗಿಲ್ಲ. ಅಲ್ಲ, ಭೂಮಿ ಸರಿಯಾಗಿ ತಯಾರು ಮಾಡೋದ್ರಿಂದ ಲಾಭನ ಅದ ಅಂತೀರ ಹಿರಿಯ? ನಮ್ಮ ಭೀಮಣ್ಣನು ಚಲೋತ್ನಾಗಿ ತಿಳ್ಕೊಳಕ್ ಹತ್ತ ನೋಡ. ಅಲ್ರಿ ಸಾಹೇಬ್ರ, ಭೂಮಿ ತಯಾರಿ ಮಾಡೋದ್ರಿಂದ ಏನೇನ್ ಲಾಭ ಅದ ಅದನ್ನಟ್ಟ ಹೇಳ್ರಲ್ಲ. ಅದಕ್ಕಿಂತ ಮೊದ್ಲ ಎಂಥ ಮಣ್ಣು ಒಳ್ಳೇದು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಕೆಂಪು ಮಿಶ್ರಿತ ಕರಿ ಭೂಮಿ ಮತ್ತ ಕೆಂಪು ಭೂಮಿಯಾಗ ಸಜ್ಜಿ ಬಹಳ ಚಲೋತ್ನಾಗಿ ಬೆಳಿತಾವ. ಹೌದಲ್ರಿ? ಇನ್ನ ಲಾಭ ಏನು ಅಂತ ಹೇಳಿ ಕೇಳಿದ್ರಲ್ಲ, ಮೊದಲೇದಾಗಿ ಅಂತಂದ್ರ ಸಣ್ಣ ಸಣ್ಣ ಕಾಳಿರುವಂತಹ ಬೀಜ ಮಣ್ಣಿನ ಜೋಡಿ ಸಂಪರ್ಕ ಸಾಧಿಸಿ ಹೆಚ್ಚಿನ ಪ್ರಮಾಣದೊಳಗೆ ಕಾಳು ಮೊಳಕೆ ಬರ್ತಾವ. ಭೂಮಿಯೊಳಗ ಸರಿಯಾಗಿ ಹವಾ ಆಡೋದ್ರಿಂದ ಬೇರಿನ ಉಸಿರಾಟಕ್ಕೆ ಅವಕಾಶ ಸಿಗ್ತದ. ಮತ್ರಿ? ಮತ್ತ ಅಂತಂದ್ರ ಮಳೆಯ ನೀರು ಭೂಮಿಯಾಗಿ ಇಂಗ್ತದ. ಇಷ್ಟೇ ಅಲ್ಲ, ಮುಖ್ಯವಾಗಿ ರೋಗ ಜಂತುಗಳು ಹತೋಟಿ ಆಗ್ತದ. ಹೌದಲ್ರಿ? ಅಂದ್ರ ಭೂಮಿ ತಯಾರಿ ಬಹಳ ಅವಶ್ಯ ಅದ ಅನ್ನಂಗಾತ್ರಿ. ಅನ್ನಂಗಾಯ್ತೇನ್ರಿ ಅಂತ ಕೇಳ್ತೀವಿ ಭೀಮಣ್ಣ, ಎಂತ ಹವಾಮಾನ ಇದ್ರ ಚಲೋ ಅನ್ನೋದನ್ನ ಕೇಳಲ. ಹವಾಮಾನ ಅಂತಂದ್ರ ಕೇಳವ? ಈ ಜೋಳ ಬೆಳಿತೀರಲ್ಲ ನೀವು? ಬೆಳಿತೀವಲ್ರಿ. ಜೋಳ ಬೆಳೆಯೋದಕ್ಕ ಎಂಥ ಹವಾಮಾನ ಬೇಕೋ ಅಂತ ಹವಾಮಾನ ಇದಕ್ಕೂ ಬೇಕಾಗ್ತದ. ಮತ್ತ ಇದು ಉಷ್ಣ ಸಮಶೀತೋಷ್ಣ ವಲಯದೊಳಗ ಬೆಳೆಯುವಂತಹ ಒಂದು ಸಾಮರ್ಥ್ಯ ಇದಕ್ಕದ. ಅಲ್ಲದೆ ಮತ್ತೆ ಹೆಂಗಿರ್ಬೇಕ್ರಿ? ಸಜ್ಜಿ ಬೆಳೆಯೋದಕ್ಕ ಸಾಕಷ್ಟು ಉಷ್ಣತೆನೂ ಇರಬೇಕಾಗ್ತದ. ಸಾಹೇಬ್ರ, ಹೊಲ ಸರಿಯಾಗಿ ತಯಾರು ಮಾಡ್ಕೋಬೇಕು ಅಂದ್ರಲ್ರಿ, ಅದ ಹೆಂಗ್ ಮಾಡ್ಬೇಕ್ರಿ? ನಮ್ಮ ಅಕ್ಕಗ ಹೊಲ ಸ್ವಚ್ಛ ಇಡದಂದ್ರ ಬಹಳ ಖುಷಿ ರೀ ಸಾಹೇಬ್ರ. ಹೊಲಕ್ಕೆ ಹೋದ್ರಂದ್ರ ಕುರುಪಿ ಕೈಯಾಗ ಹಿಡ್ಕೊಂಡು ನಿಂತು ಬಿಡ್ತಾಳ ನೋಡ್ರಿ. ಹೌದಾ, ಬಹಳ ಒಳ್ಳೇದಾಯ್ತು. ಈಗ ಕೆಂಪು ಮಣ್ಣಿನ ಭೂಮಿಗೆ ಕಬ್ಬಿಣದ ನೇಗಿಲಿನಿಂದ ಹಿಂದಿನ ಬೆಳೆ ಕಟಾವ್ ಆದ್ಮೇಲೆ ಆಳವಾಗಿ ಉಳುಮೆ ಮಾಡಬೇಕು. ತಿಳಿತಿಲ್ಲೋ ಸಾಹೇಬ್ರ? ನಂದು ಕರಿ ಭೂಮಿ ಅದರಿ. ಹಂಗಂದ್ರ ನೀನು ಕಟಗಿ ನೇಗಿಲಿನಿಂದ ಮಡಿಕೆ ಹೊಡೆದು ಬಿಸಿಲಿಗೆ ಬಿಡಬೇಕು. ಮಳಿ ಬಂದ ಮೇಲೆ ಹೆಂಟಿ ಸರಿಯಾಗಿ ಕರಗಿದ್ದಿಲ್ಲ ಅಂದ್ರ ಒಂದು ಸಾಲ ಕುಂಟಿಯಿಂದ ಹರಗಬೇಕು. ಸಾಹೇಬ್ರ, ಗೊಬ್ಬರನು ಇದೇ ಹೊತ್ತಿಗೆ ಕೊಡ್ಬೇಕೇನ್ರಿ? ಹಾ, ಇದೂ ಬಹಳ ಮುಖ್ಯ. ಬಿತ್ತುದಕ್ಕಿಂತ ಮೂರು ವಾರ ಮೊದ್ಲ ಕೊಟ್ಟಿಗೆ ಗೊಬ್ಬರ ಅಥವಾ ಕಂಪೋಸ್ಟ್ ಗೊಬ್ಬರ ಅಂತ ಸಿಗ್ತದಲ್ಲ, ಅದನ್ನ ಹಾಕಿ ಹರಗಬೇಕು. ಅಲ್ರಿ, ಇನ್ನು ಈ ಹೊಲದಾಗ ಕುರಿಗಳು ನಿಂದ್ರಸ್ರಲ್ರಿ? ಹಾ, ಈ ಕುರಿ ನಿಂದ್ರಿಸೋದು ಬಹಳ ಒಳ್ಳೆ ಪದ್ಧತಿ ಏನಪ್ಪಾ ಅಭಿಮಾನ. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೆಲೆ ಚೆನ್ನಾಗಿ ಹರಗಬೇಕು. ಕುರಿ ಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೆಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಸಾಹೇಬ್ರ, ಈ ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡಬೇಕಾಗ್ತದ್ರಿ? ಇದು ನೋಡವ, 6 ಟನ್ ಬೇಕಾಗ್ತದ. ಮತ್ತ ಬಿತ್ತುದು ಅಂತಂದ್ರ 45-60 ಸೆಂಟಿಮೀಟರ್ ಅಂತರದ ಸಾಲಿನೊಳಗ ಬಿತ್ತನೆ ಮಾಡಬೇಕು. ಅಂದ್ರ ಒಂದು ಸಾಲಿನಿಂದ ಸಾಲಿಗೆ 1.5 ಫೂಟ್ ಇಲ್ಲ 2 ಫೂಟ್. ಆಮೇಲೆ ಸಸಿಯಿಂದ ಸಸಿಗೆ 15 ಅಂತರ ಕಾಯ್ಕೋಬೇಕಾಗ್ತದ. ಉಳಿಯೆಲ್ಲ ಕಿತ್ ಹಾಕ್ಬೇಕೇನ್ರಿ? ಹಾ ಹೌದು. ನೀರಾವರಿ ಇದ್ರ ಸಾರಜನಕ 100 ಕೆಜಿ, ರಂಜಕ 60 ಕೆಜಿ, ಇನ್ನ ಪೊಟ್ಯಾಶ್ 25 ಕೆಜಿ ಬೇಕಾಗ್ತದ. ಅಲ್ರಿ ಸಾಹೇಬ್ರ, ಹಾ, ನಮ್ ಶಂಕರಣ್ಣಂದು ನೀರಾವರಿ ಅದ ಅಂತ ಬರೀ ಅವಂದ ಹೇಳಕತ್ತೀರ ನೀವು? ನಮ್ ಭೀಮಣ್ಣಂದು ಒಣ ಭೂಮಿ ಅದರಿ, ಅದಕ್ಕ ಕೇಳಕತ್ತೇನ್ರಿ. ಅಲ್ಲ, ಅದಕ್ಕೆ ಯಾಕಷ್ಟ ಅಸಮಾಧಾನ ಮಾಡ್ಕೋತಿ? ಮತ್ರಿ ನೀ ನೋಡಪ್ಪ, ಸಾರಜನಕ 50 ಕೆಜಿ, ರಂಜಕ 25 ಕೆಜಿ ಕೊಡಬೇಕಾಗ್ತದ. ಹ್ಞೂ, ಪೊಟ್ಯಾಶ್ ಕೊಡ್ಲಿಲ್ಲ ಅಂದ್ರು ನಡೀತದ. ಈಗ ಸಮಾಧಾನ ಆಯ್ತಾ? ಹ್ಞೂ ರೀ. ಮತ್ತೆ ಮತ್ತೇನಾದ್ರೂ ಸಂಶಯ ಇದ್ರೆ ಕೇಳಲ್ಲ. ಇಷ್ಟೆಲ್ಲ ಆಯ್ತ್ರಿ, ಆದ್ರ ಸಜ್ಜಿ ಒಳಗ ಯಾವ್ಯಾವ ತಳಿಗಳದಾವ ಅಂತ ಗೊತ್ತಾಗ್ಲಿಲ್ಲ ನೋಡ್ರಿ. ಸಜ್ಜಿ ಒಳಗ WCC 75 ಅನ್ನುವಂತ ಒಂದು ತಳಿ ಅದ. ಇದು 90-100 ದಿವಸದ ಬೆಳೆ. ಇನ್ನೊಂದು ಅಂದ್ರ ICTP 82-03 ಅಂತೇಳಿ, ಇದು 70-80 ದಿವಸಕ್ಕ ಕಟಾವಿಗೆ ಬರ್ತದ. ಹೈಬ್ರಿಡ್ ಏನ್ರ ಅದ ಏನ್ರಿ ಸಾಹೇಬ್? ಹೈಬ್ರಿಡ್ ಸಾಕಷ್ಟು ಅದಾವ, ಸಾಕಷ್ಟು ಖಾಸಗಿ ಕಂಪನಿಗಳ ಹೈಬ್ರಿಡ್ಗಳದಾವ. ಹೌದಲ್ರಿ. ಆಮೇಲೆ ಇವು 100-110 ದಿವಸಕ್ಕ ಕಟಾವಿಗೆ ಬರ್ತಾವ. ನಿಮ್ಮಲ್ಲಿ ನೀರಾವರಿ ಇದ್ದು ಎರಿಹೊಲ ಇದ್ರ 10-12 ದಿವಸಕ್ಕೊಮ್ಮೆ ನೀರ್ ಕೊಡಬೇಕಾಗ್ತದ. ನಮ್ದು ಎರಿಹೊಲ ಅಲ್ರಿ, ಮರಳು ಭೂಮಿ ಅದ ರೀ ಸಾಹೇಬ್ರ. ಇಂಥ ಭೂಮಿಗೆ ನೀರು ಎಷ್ಟು ದಿವಸಕ್ಕೊಂದ್ಸಲ ಕೊಡ್ಬೇಕಂತ್ರಿ? ಹವಾಮಾನ ನೋಡಿಕೊಂಡು ಆರರಿಂದ ಎಂಟು ದಿವಸಕ್ಕೊಂದ್ಸಲ ನೀರು ಕೊಡಬೇಕಾಗ್ತದೆ ನೋಡಪ್ಪ. ಅಲ್ರಿ ಸಾಬ್ರೆ, ಕೌಲು ಒಡೆಯೋ ಮುಂದ ಮತ್ತೆ ತೆನಿ ಹಾಕೋ ಮುಂದೂ ನೀರು ಕೊಡಬೇಕಾಗತ್ತನ್ರಿ? ಏನ್ ಹೊಂದ್ ಕೇಳಿದಂಗ್ ಕೇಳ್ತೀವಿ? ನಮ್ ಭೀಮಣ್ಣನ ತಿಳಿಲಾರದೆಲ್ಲ ಕೇಳಿ ತಿಳ್ಕೊಂಡು ಶಾಣೆ ಆಗ್ಲಿಕ್ಕತ್ತನ ಅಂತ ಅನ್ಕೊಂಡ್ರ ಹಿಂಗ್ಯಾಕ್ ಹೋತಮ್ಮ? ಇರ್ಲಿ ಇರ್ಲಿ, ಕೇಳಿದ್ರೆ ಏನ್ ತಪ್ಪಿಲ್ಲ. ಅದಕ್ಕೆ ಯಾಕೆ ನೀವಿಬ್ರು ಸಿಟ್ಟು ಮಾಡ್ಕೋತೀರಿ? ಇಂತ ಹೊತ್ತನಾಗ ಭೀಮಪ್ಪ ತಪ್ಪಲಾರದೆ ನೀರು ಕೊಡ್ಲೇಬೇಕು. ಹೌದಲ್ರಿ? ಒಂದ್ ವೇಳೆ ನೀರು ಕೊಡ್ಲಿಲ್ಲ ಅಂತಂದ್ರ ಗಟ್ಟಿ ಕಾಳ್ ಆಗಂಗಿಲ್ಲ. ಹೌದಲ್ರಿ? ಹಾ ಹೌದು. ಬೀಜದ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯದ ನೋಡ್ರಿ. ಬೀಜದಂಗ ಬೆಳೆ ಅನ್ನುವಂತ ಒಂದು ಮಾತನ್ನ ನೀವು ಕೇಳಬಹುದು. ಒಳ್ಳೆ ಬೀಜ ಇದ್ದು ಅಂತಂದ್ರ ಇಳುವರಿ ಹೆಚ್ಚಿಗೆ ಬರ್ತದಲ್ಲೇನ? ಹೌದ್ ಬಿಡ್ರಿ. ಅದಕ್ಕ ಬೀಜ ಖರೀದಿ ಮಾಡೋ ಮುಂದ ಲಕ್ಷದಾಗ ಇರಬೇಕಾದದ್ದೇನು ಅಂತಂದ್ರ ಏನ್ರಿ? ಬೀಜಕ್ಕ ರೋಗ ನಿರೋಧಕ ಶಕ್ತಿ ಇರಬೇಕು, ಬರ ತಡ್ಕೊಳ್ಳುವಂತಹ ಗುಣ ಇರಬೇಕು, ಅದರಿಂದ ಸಾಕಷ್ಟು ಮೇವು ಬರಬೇಕು, ಮತ್ತ ಮುಖ್ಯವಾಗಿ ಅಂತಂದ್ರ ಹವಾಗುಣಕ್ಕೆ ಹೊಂದಿಕೊಳ್ಳುವಂತಹ ಒಂದು ಗುಣ ಇರಬೇಕಾಗ್ತದೆ. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು, ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು, ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಗಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಗಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕಬೇಕು ಸರಿಯಾದ ಹೆಜ್ಜೀಯ. ಹೊರಬೇಕು ಬಹಳಷ್ಟು ಬಜ್ಜೀಯ, ಹೊರಬೇಕು ಬಹಳಷ್ಟು ಬಜ್ಜೀಯ. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೀಯ ಹಾಕಬೇಕು ಸರಿಯಾದ ಹೆಜ್ಜೀಯ. ಹೊರಬೇಕು ಬಹಳಷ್ಟು ಬಜ್ಜೀಯ, ಹೊರಬೇಕು ಬಹಳಷ್ಟು ಬಜ್ಜೀಯ. ಹೊರಬೇಕು ಬಹಳಷ್ಟು ಬಜ್ಜೀಯ, ಹೊರಬೇಕು ಬಹಳಷ್ಟು ಬಜ್ಜೀಯ. ಇವೆಲ್ಲ ಗುಣ ಬೀಜದಾಗ ಅವ ಅಂತ ಹೆಂಗ್ ಗೊತ್ತ ಮಾಡ್ಬೇಕ್ರಿ? ಬೀಜ ಪರೀಕ್ಷೆ ಮಾಡೋದ್ರಿಂದ ಗೊತ್ತ ಮಾಡ್ಕೋಬಹುದಲ್ಲೇನ್ರಿ? ಇದು ಬಹಳ ಸರಳದ. ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆಯ ಅಧಿಕಾರಿಗಳು ಇವರನ್ನು ಕೇಳಿದ್ರ ಯಾವುದಕ್ಕ ಎಂಥ ಗುಣ ಅದಾವ ಅನ್ನೋದು ಗೊತ್ತಾಗ್ತದ. ಅವ್ರನ್ನ ಕೇಳಿ ನಾವು ಆಯ್ಕೆ ಮಾಡ್ಕೋಬಹುದೇನ್ರಿಪ? ಆದ್ರ ಒಂದು ಎಕರೆಕ ಬೀಜ ಎಷ್ಟು ಬೇಕಾಗ್ತವ್ರಿ? ನೋಡವ, ಬೇಸಾಯ ಪದ್ಧತಿ ಮತ್ತ ಮಣ್ಣಿನ ಗುಣಧರ್ಮಕ್ಕ ಅನುಗುಣವಾಗಿ ಬ್ಯಾರೆ ಬ್ಯಾರೆ ಪ್ರಮಾಣದೊಳಗೆ ಬೇಕಾಗ್ತವ. ನಮ್ಮ ಈ ಭೂಮಿಗೆ 2 ಕಿಲೋ ಸಾಕು. ಕೆಲವೊಂದ್ಸಲ ಇನ್ನು 1.5 ಕೆಜಿ ಹೆಚ್ಚಿಗೆ ಉಪಯೋಗ ಮಾಡಿದ್ರು ತಪ್ಪಿಲ್ಲ. ಸಾಹೇಬ್ರ, ಆಗಲೇ ನೀವು ಬೀಜಗಳು ಬರಗಾಲ ತಡ್ಕೊಳ್ಳುವಂತ ಗುಣ ಹೊಂದಿರಬೇಕು ಅಂತ ಹೇಳಿದ್ರಲ್ಲ, ಅದು ಹೆಂಗ್ ಗೊತ್ತ ಮಾಡ್ಬೇಕ್ರಿ? ಬರಗಾಲ ಅಲ್ದಿಲ್ಲ, ಬರ ನಿರೋಧಕ ಶಕ್ತಿ ಏನಪ್ಪ ಅದು? ತಿಳ್ಕೋಬೇಕು ಅನ್ನೋ ಹಂಬಲ ನಮ್ ಭೀಮಣ್ಣನ ಬಲೆ ಅದಲ್ಲ, ಅದನ್ನ ಮೆಚ್ಚಬೇಕಾದ ನೋಡಿರ. ಹೌದೌದು, ಬರ ತಡ್ಕೊಳ್ಳುವಂತ ಶಕ್ತಿ ಬೀಜದೊಳಗೆ ಇರೋ ಹಂಗ ಮಾಡಬೇಕು ಅಂತಂದ್ರ ಬೀಜೋಪಚಾರ ಮಾಡ್ಬೇಕು ನೋಡ್ರಿ. ಅದೇ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ರಲ್ಲ. ಆಯ್ತಾಯ್ತು, ಹೇಳ್ತೀನಿ. ಬೀಜಕ್ಕೆ ಉಪಚಾರ ಮಾಡಲೇಬೇಕು, ಬೇಕಾದ ಲಾಭವನ್ನು ಪಡೆಯಲೇಬೇಕು. ಬೀಜಕ್ಕೆ ಉಪಚಾರ ಮಾಡಲೇಬೇಕು, ಬೇಕಾದ ಲಾಭವನ್ನು ಪಡೆಯಲೇಬೇಕು. ಬೇಕಾದ ಲಾಭವನ್ನು ಪಡೆಯಲೇಬೇಕು. ಪೋಷಕಗಳ ಲಭ್ಯತೆಯ ಹೆಚ್ಚಿಸಲು ರೋಗಗಳ ದಾಳಿಯನ್ನು ಚೆನ್ನಾಗಿ ಎದುರಿಸಲು ಪೋಷಕಗಳ ಲಭ್ಯತೆಯ ಹೆಚ್ಚಿಸಲು ಬೀಜಕ್ಕೆ ಉಪಚಾರ ಮಾಡಲೇಬೇಕು, ಬೇಕಾದ ಲಾಭವನ್ನು ಪಡೆಯಲೇಬೇಕು. ಬೀಜಕ್ಕೆ ಉಪಚಾರ ಮಾಡಲೇಬೇಕು, ಬೇಕಾದ ಲಾಭವನ್ನು ಪಡೆಯಲೇಬೇಕು. ಬೇಕಾದ ಲಾಭವನ್ನು ಪಡೆಯಲೇಬೇಕು. ಈಗ 10 ಲೀಟರ್ ನೀರು ತಗೊಂಡು 1 ಕಿಲೋ ಸುಣ್ಣ ಅದರೊಳಗೆ ಹಾಕಬೇಕು. ಹಾಕಿ ಸುಮಾರು 10 ತಾಸು ನೆನೆಸಿಡಬೇಕು. ಆಮೇಲೆ ಸುಣ್ಣದ ತಿಳಿ ನೀರೇನ್ ಬರ್ತದಲ್ಲ ಅದನ್ನ ಬ್ಯಾರೆ ತಕ್ಕೊಂಡು ಆ ನೀರಿಗೆ ಬಿತ್ತನೆ ಬೀಜ ರಾತ್ರಿನೇ ಹಾಕಿಡಬೇಕು. ಮರುದಿವಸ ಮುಂಜಾನೆ ಸುಣ್ಣದ ತಿಳಿ ನೀರೆಲ್ಲ ತೆಗೆದು ಬೀಜಗಳನ್ನ ನೆಳ್ಳಾಗ ಒಣಗಿಸಬೇಕು. ಹಿಂಗ ಮಾಡೋದ್ರಿಂದ ಬೀಜಕ್ಕ ಬರ ನಿರೋಧಕ ಶಕ್ತಿ ಬರ್ತದ ಅನ್ನಂಗತ್ತಲ್ರಿ? ಹಾ ಬರ್ತದ ಬರ್ತದ. ಇನ್ನೊಂದೇನಂದ್ರ ಈ ಬೆಳಿಗ್ಗೆ ರೋಗ ಬರ್ತಿರ್ತಾವಲ್ಲ, ಬರ್ತಾವಲ್ರಿ, ಅದಕ್ಕೇನ್ ಮಾಡ್ಬೇಕಂತೀರಿ? ಬರ ನಿರೋಧಕತೆ ಮತ್ತ ಪೋಷಕಾಂಶಗಳನ್ನ ಹೆಚ್ಚಿಸೋದಕ್ ಸಹಿತ ಬೀಜೋಪಚಾರ ಮಾಡಬಹುದು. ಸಾಹೇಬ್ರ ಅದೊಂದಿಷ್ಟು ಹೇಳ್ಬಿಡ್ರಲ್ಲ. ರೋಗ ನಿರೋಧಕ ಶಕ್ತಿ ಮತ್ತ ಪೋಷಕಾಂಶ ಹೆಚ್ಚಿಸಲಿಕ್ಕೆ ಒಂದೇ ತರ ಬೀಜೋಪಚಾರ ಮಾಡ್ಬೇಕೇನ್ರಿ? ಇಲ್ಲ ಇಲ್ಲ ಇಲ್ಲ, ಬ್ಯಾರೆ ಬ್ಯಾರೆ ಬೀಜೋಪಚಾರ ಮಾಡಬೇಕಾಗ್ತದ. ಅಂದ್ರ ಮೊದಲ ರೋಗ ನಿರೋಧಕ ಶಕ್ತಿ ಬಗ್ಗೆ ಹೇಳ್ರಲ್ಲ. ಬೀಜದೊಳಗ ರೋಗ ನಿರೋಧಕ ಶಕ್ತಿ ತುಂಬಬೇಕು ಅಂತಂದ್ರ ಟ್ರೈಕೋಡರ್ಮಾ ಅನ್ನುವಂತಹ ಒಂದು ಅಣುಜೀವಿಯಿಂದ ಬೀಜೋಪಚಾರ ಮಾಡಬೇಕಾಗ್ತದ. ಈ ಟ್ರೈಕೋಡರ್ಮಾ ಅನ್ನೋ ಹೆಸರು ಕೇಳಿಬಿಡಿ ಸಾಹೇಬ್ರ. ಕೇಳಿರಲ್ಲ. ಒಂದು ಕಿಲೋ ಬೀಜಕ್ಕೆ 4-5 ಗ್ರಾಂ ಈ ಅಣುಜೀವಿ ಹಚ್ಚಬೇಕು. ಮತ್ತ ವಾತಾವರಣದೊಳಗೆ ಇರುವಂತಹ ಸಾರಜನಕವನ್ನ ಪಡೆಯುವುದಕ್ಕೆ ಅಸೋಸ್ಪೈರಿಲಮ್ ಅನ್ನುವಂತಹ ಅಣುಜೀವಿಯಿಂದ ಉಪಚಾರ ಮಾಡಿದ್ರ ಒಳ್ಳೆ ಇಳುವರಿ ಪಡಿಬಹುದು. ಈ ಪೋಷಕಾಂಶ ಹೆಂಗ್ ಹೆಚ್ಚಿಸಬೇಕ್ರಿ? ಸಜ್ಜಿ ಒಳಗ ಪೋಷಕಾಂಶ ಹೆಂಗ್ ಹೆಚ್ಚಿಸಬೇಕು ಅಂತಂದ್ರ ಮೊದಲೇದಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಕೊಡೋದ್ರಿಂದ, ಕಾಲುಗಳು ಮಾಡೋದ್ರಿಂದ. ಹಿಂದಿನ ಬೆಳೆ ದ್ವಿದಳ ಧಾನ್ಯದ ಬೆಳೆ ಆಗಿತ್ತು ಅಂತಂದ್ರ, ಅಂದ್ರ ಬೆಳಿ ಆಗಿತ್ತು ಅಂತಂದ್ರ ಅದರಿಂದ ಹವಾದೊಳಗಿರುವಂತಹ ಸಾರಜನಕ ನೆಲದೊಳಗ ಸ್ಥಿರೀಕರಣ ಆಗಿರುತ್ತದೆ. ಮತ್ತ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಕೂಡ ಪೋಷಕಾಂಶವನ್ನ ನಾವು ಹೆಚ್ಚಿಸಬಹುದು. ತಿಳಿತಲ್ಲ? ಹೌದ್ರಿ. ಆದ್ರೆ ಬೆಳಿಗ್ಗೆ ಜಿಗಿ ಒಂದು ಬಹಳ ತ್ರಾಸ ಕೊಡ್ತದಲ್ರಿ ಸಾಹೇಬ್ರ? ಜಿಗಿ ಒಂದೇ ಯಾಕೆ ಒಬ್ಬಿಮ, ಒಂದ್ ಹುಳ ಬಂದು ಕಾಲ್ನಾಗಿನ ರಸ ಎಲ್ಲ ಹೀರ್ತದೆ. ನಮ್ಗೆ ಏನ್ ಮಾಡ್ಬೇಕು ಅನ್ನೋದಟ್ಟ ಹೇಳ್ಬಿಡ್ರಲ್ಲ. ಒಟ್ಟ ನಿಮಗ ರೋಗ ಮತ್ತ ಹುಳುಗಳ ಬಗ್ಗೆ ಹೇಳ್ತೀನಿ ಕೇಳ್ರಿ. ಭೀಮಾ, ನೀ ಅಂದಂಗ ಸಜ್ಜಿಗೆ ಬರುವಂತಹ ಮುಖ್ಯ ರೋಗ ಅಂತಂದ್ರ ಜಿಗಿ ರೋಗ. ಹೌದ್ರಿ. ಇದಲ್ದೆ ಎಲೆ ತುಕ್ಕು ರೋಗ, ಕ್ಯಾರಿಗಿ ರೋಗ ಅಂತ ಹೇಳಿ ಬರ್ತಾವ. ಮತ್ತ ಅವಕ್ಕೆ ಔಷಧಿ ಹೊಡಿಬೇಕೇನ್ರಿ? ಭೀಮಪ್ಪ, ಈಗ ಔಷಧಿಗೆ ಔಷಧಿ ಬಿಟ್ಟು ಬಿಡ್ರಿಪ್ಪ ಅವನ್ನೆಲ್ಲ. ಹೌದ್ರಿ. ಈಗ ತುಕ್ಕು ಕ್ಯಾರಿಗಿ ಬಂದು ಅಂತಂದ್ರ ಆಕಳು ಮೂತ್ರ ಸಿಗ್ತದಿಲ್ಲ, ಅದನ್ನ ಸಿಂಪರಣೆ ಮಾಡಬೇಕು. ಆಮೇಲೆ ಇನ್ನೊಂದು ಪಂಚಗವ್ಯ ಅಂತ ಹೇಳಿ ಕೇಳಿದಿಲ್ಲ? ಕೇಳಿನ ಬಿಡ್ರಿ. ಅದನ್ನ ತಯಾರು ಮಾಡಿ ಸಿಂಪರಣೆ ಮಾಡಬೇಕು. ಇನ್ನು ನೀನು ಆಗಾಳೆ ಜಿಗಿ ರೋಗ ಅಂದಲ್ಲ? ಹೌದ್ರಿ. ಇದನ್ನು ತಡೆಯುವುದಕ್ಕೆ ಆದಷ್ಟು ಜಲ್ದಿ ಬಿತ್ತನೆ ಮಾಡಬೇಕು. ಅಂದ್ರಿ? ಅಂದ್ರ ಜೂನ್ ನಿಂದ ಜುಲೈ ಮಧ್ಯದ ತನಕ ನಡೀತದ. ಜುಲೈ ತಿಂಗಳ ಕಡಿಗೆ ಬಿತ್ತುವುದನ್ನು ಮಾತ್ರ ತಪ್ಪಿಸಬೇಕು ನೋಡು. ಆಯ್ತು ಹೇಳ್ರಿ ಸಾಹೇಬ್ರ, ಆದಷ್ಟು ಜಲ್ದಿನ ಬಿತ್ತೀವಿ. ತೆನೆ ಬರಾಕ ಶುರು ಆದ ಕೂಡಲೇ ಜೈರಾಮ್ ಅಂತ ಒಂದು ಔಷಧ ಸಿಗ್ತದ. ಅದನ್ನ 1 ಲೀಟರ್ ನೀರಿಗೆ 2.25 ಗ್ರಾಂನಷ್ಟು ಹಾಕಿ ಸಿಂಪರಣೆ ಮಾಡಬೇಕು. ಭೀಮಾ ಸಾಹೇಬ್ರು ಹೇಳೋ ಪ್ರಮಾಣ ಬರೋಬ್ಬರಿ ನೆನಪಿಡು. ಆಯ್ತಕ್ಕ. ಇನ್ನೊಂದು ವಿಷಯ ಏನು ಅಂತಂದ್ರ, ಕ್ಯಾರಿಗಿ ರೋಗ ಬಂದಂತಹ ಗಿಡಗಳನ್ನು ಆರಿಸಿ ಬುಡ ಸಹಿತ ಕಿತ್ತಿ ಸುಟ್ಟು ಬಿಡುದು ಬಹಳ ಚಲೋ. ಅಂದ್ರ ರೋಗ ಸುಟ್ಟು ಸಾಯ್ತದಲ್ರಿ? ಆಮೇಲೆ ಹುಳುಗಳಿಗೆ ಏನ್ ಮಾಡ್ಬೇಕಂತ್ರಿ? ಹೇಳ್ತೀನಿ ಶಂಕರ. ನೀನು ತೆನಿ ಮ್ಯಾಲ ಹುಳ ಬರ್ತಾವ ಅಂದಿದ್ದಲ್ಲ? ಹೌದ್ರಿ. ಅವಕ್ಕ ತಗಡಿಗಳು ಅಂತ ಹೇಳಿ ಕರೀತಾರೆ. ಇನ್ನೊಂದು ಹುಳಾನು ಸಜ್ಜಿ ಕಾಡುತ್ತದ. ನೀವು ಅನುಭವಿಸಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಅದು ಮೈ ಮ್ಯಾಲ ಹಾಯ್ದ್ರ ಗುಳ್ಳಿ ಗುಳ್ಳಿಗಳು ಇರತಾವ. ಹೌದ್ರಿ. ಇದು ಬರ್ತದೇನ್ರಿ? ಇದಕ್ಕ ಬ್ಲಿಸ್ಟರ್ ಬೀಟಲ್ ಅಂತ ಹೇಳಿ ಕರೀತಾರ. ಮೆಲಾಥಿಯನ್ ಪುಡಿ ಅಂತೂ ನಿಮಗೆ ಗೊತ್ತದ. 1 ಎಕರೆಕ 8 ಕಿಲೋದಂಗ ಈ ಪುಡಿಯನ್ನ ಉದುರಿಸಬೇಕು. ತಿಳಿದು ಬಿಡ್ರಿ ಸಾಹೇಬ್ರ, ಬಹಳ ಉಪಕಾರ ಆಯ್ತು ನೋಡ್ರಿ ನಿಮ್ದು. ನಾವು ಬಂದು ಕುಂದ್ರದಕ್ಕ ಕಾರ್ಯಕ್ರಮ ಮುಗಿದು ಹೋತ್ರಿ. ಇನ್ನೇನು ಬಂದದ್ದು ಉಪಯೋಗ ಆಗಲಿಲ್ಲ ಅಂತ ಮನಸ್ಸಿಗೆ ಬಹಳ ಕೆಟ್ಟ ಅನ್ಸಿತ್ರಿ. ಹೌದ್ರಿ. ಆದ್ರ ನೀವು ನಮ್ಗೆ ಇಷ್ಟೆಲ್ಲ ತಿಳಿಸಿಕೊಟ್ಟು ಬಹಳ ಉಪಕಾರ ಮಾಡಿದ್ರಿ. ದೇವರು ನಿಮಗೆ ಒಳ್ಳೇದ್ ಮಾಡಿದ್ರಿಪ್ಪ. ನಾ ಅಲ್ಲಿ ಸ್ಟೇಜ್ ಮ್ಯಾಲ ನಿಂತು ಹೇಳಿದ್ದನ್ನ ಎಷ್ಟು ಜನ ಕೇಳಿ ತಿಳ್ಕೊಂಡಾರೋ ಗೊತ್ತಿಲ್ಲ, ಆದ್ರ ನೀವು ಮಾತ್ರ ಸರಿಯಾಗಿ ತಿಳ್ಕೊಂಡಿರಿ ಅನ್ನೋ ಸಮಾಧಾನ ಮತ್ತು ಖುಷಿ ನನಗಾಗ್ಯದ. ನಾ ಇನ್ನ ಬರ್ತೀನಿ. ಮತ್ತೇನಾದ್ರೂ ತಿಳಿಯಲಿಲ್ಲ ಅಂತಂದ್ರ, ಏನಾದ್ರೂ ಸಂಶಯ ಇದ್ರ ಆಫೀಸಿಗೆ ಬರ್ರಿ, ನಾನು ತಿಳಿಸಿಕೊಡೋದಕ್ಕ ತಯಾರಿದ್ದೀನಿ. ಆಯ್ತ್ರಿ ಸಾಹೇಬ್ರ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ.

ಬ್ಯಾಹಟಿಯ ಇಮಾಮ್ ಸಾಬ್ ಅಕ್ಸರ್ ಹಾಗೂ ಸಂಘಟಕರಿಂದ ಕರಡಿ ಮಜಲನ್ನ ಕೇಳೋಣಂತ.